ವಾರ್ತಾ ಪ್ರಸಾರ ರಾತ್ರಿ 7:35. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ. ಬೀಡಿಯೇ ಆಗಲಿ ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಆಕಾಶವಾಣಿ ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51:10. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಂಧು ಬಗ್ಗೆನೆಯರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ವಿಶೇಷ ಮುಸುಕಿನ ಜೋಳ ಬೆಳೆಯ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳು. ಈ ಕುರಿತು ಡಾ ಚಂದ್ರನಾಯಕ್ ಅವರೊಡನೆ ಸಂದರ್ಶನವನ್ನ, ಹಾಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಬಹುದು. ಮೊದಲಿಗೆ ಕೇಳೋಣ ವಿಶೇಷ ಮುಸುಕಿನ ಜೋಳ ಬೆಳೆಯ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳು. ಈ ಕುರಿತು ಡಾ ಚಂದ್ರನಾಯಕ್ ಅವರೊಡನೆ ಸಂದರ್ಶನವನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈ ಮುಸುಕಿನ ಜೋಳದ ಉತ್ಪಾದನಾ ತಾಂತ್ರಿಕತೆಗಳು ನಾವು ಹೇಳ್ತೀವಿ. ಇತ್ತೀಚೆಗೆ ನಾವು ಜೋಳಕ್ಕೆ ಪರ್ಯಾಯವಾಗಿ ಒಂದು ವಾಣಿಜ್ಯ ದೃಷ್ಟಿಯಿಂದ ಈ ಮುಸುಕಿನ ಜೋಳವನ್ನು ನಾವು ಅಲ್ಲಲ್ಲಿ ಬೆಳೆಯುವುದನ್ನು ನಾವು ನೋಡ್ತೀವಿ. ರೈತ ಬಾಂಧವರು ಈ ಮುಸುಕಿನ ಜೋಳದ ಒಂದು ವೈಜ್ಞಾನಿಕವಾಗಿ ಬೇಸಾಯವನ್ನು ಮಾಡಿ ಅದಕ್ಕೆ ಯಾವ ರೀತಿಯಾಗಿ ಮಾರುಕಟ್ಟೆಯನ್ನು ಕಲ್ಪಿಸಿಕೊಟ್ರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು ಎಂಬಂತಹ ಒಂದು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಈ ಕಾರ್ಯಕ್ರಮದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ಧಡೇಸಗೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಚಂದ್ರನಾಯಕ್ ಇವರು ನಮ್ಮ ಜೊತೆ ಇದ್ದಾರೆ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಮುಸುಕಿನ ಜೋಳ ಅಂತ ಹೇಳ್ತೀವಿ ನಾವು, ಬಹಳಷ್ಟು ಈ ಭಾಗದಲ್ಲಿ ನಾವು ಹಿಂಗಾರಿ ಜೋಳವನ್ನು ಬೆಳಿತೀವಿ, ಬೇರೆ ಬೇರೆ ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯದಿಂದ ಶಿಫಾರಸನ್ನು ಕೂಡ ಮಾಡ್ತಿದ್ದೀವಿ. ಜೊತೆಗೆ ಈ ವಿಶೇಷವಾದಂತಹ ಒಂದು ಮುಸುಕಿನ ಜೋಳದ ಬಗ್ಗೆ ಒಂದು ಪೀಠಿಕೆಯಾಗಿ ರೈತ ಬಾಂಧವರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸೊ ಈಗ ರೈತ ಬಾಂಧವರಿಗೇನಪ್ಪ ಅಂತಂದ್ರೆ ಮುಸುಕಿನ ಜೋಳ ಅಂದ ತಕ್ಷಣ ಅವರಿಗೆ ಮಾಮೂಲಿ ಮೆಕ್ಕೆಜೋಳ ಮಾತ್ರ ಆಗ ಸಮಾನ ಕಂಡು ಬರುತ್ತೆ ಅವರ ಮನದಲ್ಲಿ. ಗೋವಿನ ಜೋಳ, ಗೋವಿನ ಜೋಳ ಅಥವಾ ಮುಸುಕಿನ ಜೋಳ, ಮೆಕ್ಕೆಜೋಳ ಅಂತ ಕರೀತಾರೆ. ಸೊ ಇದರ ಜೊತೆ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಜನ ರೈತರು ಈಗ ಸ್ವೀಟ್ ಕಾರ್ನ್ ಅಂದ್ರೆ ಸಿಹಿ ಮೆಕ್ಕೆಜೋಳ ಮತ್ತೆ ಬೇಬಿ ಕಾರ್ನ್, ಅದು ಒಂದು ಕಡಿಮೆ ಅಲ್ಪಾವಧಿ ಬೆಲೆಯಲ್ಲಿ ಬೆಳೀತಕ್ಕಂತಹ ಒಂದು ಮೆಕ್ಕೆಜೋಳ. ಬೇಬಿ ಕಾರ್ನ್ ಅಂದ್ರೆ 2 ತಿಂಗಳಿಗೆ ಬರುತ್ತೆ ಅದು. ಮತ್ತೆ ಪಾಪ್ಕಾರ್ನ್ ಪಾಪ್ಕಾರ್ನ್ ಅಂತ ಬಹಳ ಜನ ರೈತರಿಗೆ ಗೊತ್ತಿರುತ್ತೆ. ಸಾಮಾನ್ಯವಾಗಿ ಈ ಪಾಪ್ಕಾರ್ನ್ ನಾವು ಪಾಪಿಂಗ್ ಮಾಡಿ ಬಳಕೆ ಮಾಡ್ತೀವಿ. ಹೌದು, ನಾವೆಲ್ಲ ಬಸ್ ಸ್ಟ್ಯಾಂಡ್ ಗಳಲ್ಲಿ ನೋಡ್ತಾ ಇರ್ತೀವಿ, ಪ್ಯಾಕೆಟ್ ಗಳೆಲ್ಲ ಸುಟ್ಟು ಅದನ್ನ ಉಪ್ಪುಗೆಲ್ಲ ಹಾಕಿ ಕೊಡ್ತಾರೆ. ಹೌದು, ಅದನ್ನು ಕೂಡ ಒಂದು ಆಹಾರದ ಬೆಳೆ. ಅದು ಕೂಡ ಆಹಾರದ ಬೆಳೆ, ಅದು ಸ್ನಾಕ್ಸ್ ರೂಪದಲ್ಲಿ ಬಳಕೆ ಮಾಡ್ತಕ್ಕಂತಹ ಆಹಾರಗಳು ಹೆಚ್ಚಿಗೆ. ಹೌದು ಹೌದು. ಸೊ ಪಾಪ್ಕಾರ್ನ್ ನಾರ್ಮಲಿ ನಮಗೆ 4 ತಿಂಗಳಿಗೆ ಬೆಳೀತಾರೆ. ಈ ಏನು ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಪಾಪ್ಕಾರ್ನ್ ಅಥವಾ ಇವನ್ನು ಹೇಳ್ತೀವಲ್ಲ, ಇವು ವಿಶೇಷ ಮುಸುಕಿನ ಜೋಳಗಳು. ಇವು ಮೆಕ್ಕೆಜೋಳಕ್ಕೆ ಹೇಗೆ ವಿಭಿನ್ನ ಅನ್ನೋದಾದ್ರೆ, ಈಗ ನಾವು ನಾರ್ಮಲಿ ಮಾಮೂಲಿ ಮೆಕ್ಕೆಜೋಳನ ನಾವು 4 ತಿಂಗಳಿಗೆ ಕಟಾವು ಮಾಡ್ತೇವೆ. ನಾರ್ಮಲಿ ನಾವು ಇದನ್ನ ಪ್ರಾಣಿಗಳ ಆಹಾರವಾಗಿ ಬಳಕೆ ಮಾಡ್ತೇವೆ. ಸೊ ಈ ಹಿಂದೆ ನಾರ್ಮಲಿ ನಾವು ಒಂದು 10-15 ವರ್ಷ ಹಿಂದೆ ಹೋದ್ರೆ ನಾರ್ಮಲಿ ನಾವು ಮಾಮೂಲಿ ಮೆಕ್ಕೆಜೋಳನ ಕೂಡ ಬಳಕೆ ಮಾಡ್ತಿದ್ರು ಅವಾಗೆಲ್ಲ. ಸೊ ಇತ್ತೀಚೆಗೆ ಬಳಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗ್ತಾ ಇದೆ, ಮತ್ತೆ ಇದನ್ನು ಹೆಚ್ಚಾಗಿ ಪ್ರಾಣಿಗಳ ಆಹಾರ ಆಗಿ ಬಳಕೆ ಮಾಡ್ತಿರೋದು ಕಂಡು ಬರ್ತಾ ಇದೆ. ಇದು ಒಳ್ಳೆ ಗುಣಮಟ್ಟದ ಪ್ರಾಣಿಗಳ ಆಹಾರವನ್ನ, ಇದು ಸೊಪ್ಪನ್ನ ನಾವು ಬಳಕೆ ಮಾಡಬಹುದಾ? ಮಾಡಬಹುದು. ಪ್ರಾಣಿಗಳ ಆಹಾರ ಯಾಕೆ ಮಾಡಿದ್ರಪ್ಪ ಅಂದ್ರೆ, ಇದನ್ನ ಪ್ರಾಣಿಗಳಲ್ಲಿ ಈ ಒಂದು ಇದರಲ್ಲಿರ್ತಕ್ಕಂಥ ಪ್ರೋಟೀನ್ ಅಂಶಗಳು ಪ್ರಾಣಿ ದೇಹದಲ್ಲಿ ಬಹಳ ಚೆನ್ನಾಗಿ ಡೈಜೆಷನ್ ಆಗ್ತದೆ. ಜೊತೆಗೆ ಸೊಪ್ಪನ್ನ, ಸೊ ಇಲ್ಲಿ ಕಟಾವಾದ ನಂತರ ಉಳಿಕೆ ಹುಲ್ಲು ಹುಲ್ಲು. ಸೊ ಈ ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್ ಮತ್ತೆ ಪಾಪ್ಕಾರ್ನ್ ಏನಿದಾವ, ಇದರದ್ದು ಹುಲ್ಲು ಕೂಡ ಬಹಳಷ್ಟು ಬೇಡಿಕೆ ಇದೆ ಇವತ್ತು. ಇವನು ಈ ಟಗರ್ ಸಾಕ್ತಕ್ಕಂಥವರಿಗೆ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ, ಹಾಲು ಕರಿತಕ್ಕಂತಹ ಹಸುಗಳಿಗೆ, ಎಮ್ಮೆಗಳಿಗೆ ಈ ಒಂದು ಸ್ವೀಟ್ ಕಾರ್ನ್ ಅಥವಾ ಬೇಬಿ ಕಾರ್ನ್ದು ಹುಲ್ಲು ಬಳಕೆ ಮಾಡೋದ್ರಿಂದ ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಒಂದು ಕ್ವಾಂಟಿಟಿ ಕೂಡ ಹೆಚ್ಚಾಗುತ್ತೆ. ತಾವು ಹೇಳಿದ್ರೆ ಈ ಒಂದು ವಿಶೇಷವಾದಂತಹ, ನಾವು ಇಲ್ಲಿ ಮುಸುಕಿನ ಜೋಳ, ಗೋವಿನ ಜೋಳ, ಸ್ವೀಟ್ ಕಾರ್ನ್, ಬೇಬಿ ಕಾರ್ನ್ಗಿಂತ ಇದು ಅಲ್ಪಾವಧಿಯ ಬೆಳೆ. ಇದನ್ನ ನಾವು ಆಹಾರ ಧಾನ್ಯವನ್ನಾಗಿ ಬೆಳಬಹುದು, ಜೊತೆಗೆ ಪ್ರಾಣಿಗಳು ಕೂಡ ಒಳ್ಳೆ ಗುಣಮಟ್ಟದ ಒಂದು ಫಾಡರ್ನಾಗಿ ನಾವು ಬಳಕೆ ಮಾಡಬಹುದು ಅಂತ ಹೇಳಿದ್ರಿ. ಈ ವಿಶೇಷ ಮುಸುಕಿನ ಜೋಳ ಯಾವ ಸಮಯದಲ್ಲಿ ಬಿತ್ತನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತಿರ್ತಾವೆ? ಸೊ ಮಾಮೂಲಿಯಾಗಿ ನಾವು ಏನೀಗ ನಾವು ಖರೀಫಲ್ಲಿ ಅಂದ್ರೆ ಮಳೆಗಾಲದಲ್ಲಿ ನಾವು ಜೂನ್ ಜುಲೈ ತಿಂಗಳಲ್ಲಿ ನಾವು ಬಿತ್ತನೆ ಮಾಡಬಹುದು, ಅಥವಾ ಈಗ ನಾವು ಹಿಂಗಾರಿನಲ್ಲಿ ತಗೊಂಡ್ರೆ ನಾವು ಅಕ್ಟೋಬರ್ ತಿಂಗಳಲ್ಲಿ ಬಿತ್ತನೆ ಮಾಡಬಹುದು. ಸೊ ಸಾಮಾನ್ಯವಾಗಿ ರೈತ ಬಾಂಧವರಿಗೂ ಸಾಮಾನ್ಯ ಗೊತ್ತಿರುತ್ತೆ ಅನ್ಸುತ್ತೆ, ಇವೇನು ಮುಸುಕಿನ ಜೋಳ, ಎಲ್ಲ ಮುಸುಕಿನ ಜೋಳ ನಾರ್ಮಲಿ ವರ್ಷ ಪೂರ ಬೆಳಿಬಹುದು ಅಂತ ಬಹಳ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಒಂದು ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಹೂವು ಬರ್ತಕ್ಕಂಥ ಸಮಯಕ್ಕೆ ಮತ್ತೆ ಅತಿ ಹೆಚ್ಚಿನ ಬಿಸಿಲಿನ ತಾಪಮಾನಕ್ಕೆ ಸಮ ಆಗಬಾರ್ದು. ಸಮ ಆದಾಗ ಏನಾಗುತ್ತಪ್ಪ ಅಂತಂದ್ರೆ, ಈ ಒಂದು ಪರಾಗ ರೇಣುಗಳು ಏನ್ ಬರ್ತಾವಲ್ಲ ಮುಸ್ಕಿನ ಮೆಕ್ಕೆಜೋಳ ಏನಂದ್ರೆ, ನಾರ್ಮಲಿ ಇವೆಲ್ಲ ಕಾರಣ ಕೂಡ ಒಂದೇ ಗಿಡದಲ್ಲಿ ಎರಡು ಹೂವು ಬಿಡ್ತಕ್ಕಂಥದ್ದು. ನಾವೇನು ಮೇಲೆ ಹೂವು ಬಿಡುತ್ತಲ್ಲ ಮೆಕ್ಕೆಜೋಳದಲ್ಲಿ, ಗಂಡು ಹೂವು ಮತ್ತೆ ತೆನೆ ಬಿಡ್ತಕ್ಕಂಥದ್ದನ್ನ ಹೆಣ್ಣು ಹೂವು ಅಂತ ಕರಿತೇವೆ ನಾವು. ಸೊ ಗಂಡು ಹೂವದಲ್ಲಿ ಏನ್ ಪರಾಗ ರೇಣುಗಳು ಬರ್ತಾವ, ಆ ಪರಾಗ ರೇಣುಗಳು ಈ ಒಂದು ಮೆಕ್ಕೆ ತೆನೆ ಮೇಲೆ ಉದುರಿದಾಗ ಒಂದು ಪರಾಗಸ್ಪರ್ಶ ಕ್ರಿಯೆ ಆಗುತ್ತೆ. ಸೊ ಈ ತರ ಆಗೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ಚೆನ್ನಾಗಿ ಆದಷ್ಟು ಕೂಡ ನಮಗೆ ಇಳುವರಿ ಹೆಚ್ಚಾಗ್ತದೆ. ಸೊ ಆದಷ್ಟು ಈ ಒಂದು ಮೆಕ್ಕೆಜೋಳ ಏನಪ್ಪಾ ಅಂತಂದ್ರೆ, ನಾರ್ಮಲಿ ಮಾಮೂಲಿ ಮೆಕ್ಕೆಜೋಳ ಈಗ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಮಳೆನ ನಂಬಿ ಬೆಳೆದಕ್ಕಂತ ಜಾಸ್ತಿ. ಸೊ ಅಂತ ಹೊತ್ತಲ್ಲಿ ಏನಾಗತ್ತಪ್ಪ ಅಂದ್ರೆ, ನಮಗೆ ಈ ಹೂವು ಬಿಟ್ಟು ಅಥವಾ ತೆನೆ ಏನು ಅರಳತ್ತಲ್ಲ, ಆ ಟೈಮ್ನಲ್ಲಿ ಮಳೆ ಬಹಳ ದಿನ ಬರಲಿಲ್ಲ ಅನ್ನೋ ಸಂದರ್ಭದಲ್ಲಿ ಈ ಪರಾಗಸ್ಪರ್ಶ ಕ್ರಿಯೆ ಸರಿಯಾಗೋದಿಲ್ಲ. ಇದು ಅತಿ ಮುಖ್ಯವಾದಂತಹ ಕಾರಣ. ಈ ಮೆಕ್ಕೆಜೋಳದಲ್ಲಿ ನಾರ್ಮಲಿ ಏನು ಇಳುವರಿ ಕಡಿಮೆ ಆಗ್ಲಿಕ್ಕೆ ಇದೊಂದು ಬಹಳ ಮುಖ್ಯವಾದಂತಹ ಕಾರಣ ಆಗುತ್ತೆ. ಹಾಗಾಗಿ ರೈತ ಬಾಂಧವರು ಏನಪ್ಪಾ ಅಂದ್ರೆ, ಆ ಟೈಮ್ನಲ್ಲಿ ಇರುವಂತ ಸಾಮಾನ್ಯ ಈ ಒಂದು ಬೋರ್ವೆಲ್ ಅಥವಾ ಬೇರೆ ನೀರಿನ ಒಂದು ಲಭ್ಯತೆ ಇದ್ದಾಗ ಅದನ್ನ ಆ ಸಮಯದಲ್ಲಿ ನೀರು ತಪ್ಪಿಸಬಾರದು ಅನ್ನೋದನ್ನ ನಾನು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಅಂದ್ರೆ ಮುಂಗಾರಿನಲ್ಲಿ ಬೆಳೆದ್ರೆ ಒಳ್ಳೆ ಇಳುವರಿಯನ್ನ ಪಡ್ಕೋಬಹುದು, ಅದ ಹೇಗೆ? ಮುಂಗಾರಿನಲ್ಲಿ ಸಾಮಾನ್ಯವಾಗಿ ಮಳೆ ಹೆಚ್ಚು ಸಾಧ್ಯತೆ ಇರೋದ್ರಿಂದ ಮುಂಗಾರಿನಲ್ಲಿ ಒಳ್ಳೆ ಇಳುವರಿ ಆಗುತ್ತೆ. ಮುಸುಕಿನ ಜೋಳ ಅಂದ್ರೆ ಸಾಮಾನ್ಯವಾಗಿ ಪ್ರಾರಂಭಿಕ ಹಂತದಲ್ಲಿ ಹೆಚ್ಚು ನೀರು ತಡೆಯಲ್ಲ ಅಥವಾ ಹೆಚ್ಚು ಸವಳಿ ಇದ್ರೂ ಕೂಡ ತಡೆಯಲ್ಲ. ನಂತರದಲ್ಲಿ ಬೆಳೀತಾ ಬೆಳೀತಾ ಹೆಚ್ಚು ನೀರಾದ್ರೂ ಕೂಡ ಮೆಕ್ಕೆಜೋಳಕ್ಕೇನು ತೊಂದರೆ ಆಗುತ್ತಿಲ್ಲ. ನೀರಿನ ಸೌಲಭ್ಯ ಇದ್ದಂತಹ ರೈತ ಬಾಂಧವರು ಈ ಒಂದು ಮೂರು ಹಂಗಾಮಿನಲ್ಲೂ ಕೂಡ ಬೆಳಕೋಬಹುದು, ಬೆಳಿಬಹುದಪ್ಪ ಅಂತಂದ್ರೆ, ಈಗ ಯಾವ ಒಂದು ಮಣ್ಣು ಸೂಕ್ತ ಅಂತ ಹೇಳ್ತೀರಿ ಈ ವಿಶೇಷ ಮುಸುಕಿನ ಜೋಳದ್ದು? ಸೊ ಮುಸುಕಿನ ಜೋಳ ಏನಂತ ಪರ್ಟಿಕ್ಯುಲರ್ ಮಣ್ಣು ಏನಿಲ್ಲ, ಎಲ್ಲಾ ತರ ಮಣ್ಣಲ್ಲಿ ಕೂಡ ಬೆಳಿಬಹುದು. ಕಪ್ಪು ಮಣ್ಣಲ್ಲಿ ಬೆಳಿಬಹುದು, ಕೆಂಪು ಮಣ್ಣಲ್ಲಿ ಕೂಡ ಬೆಳಿಬಹುದು, ಅಥವಾ ಮರಳು ಮಿಶ್ರಿತ ಮಣ್ಣು ಇದ್ರೂ ಕೂಡ ಬೆಳಿಬಹುದು. ಅಂದ್ರೆ ಸಾಮಾನ್ಯ ಏನಂದ್ರೆ, ನಾವು ಕಪ್ಪು ಮಣ್ಣಲ್ಲಿ ಸ್ವಲ್ಪ ನೀರು ಕಡಿಮೆ ಕೇಳುತ್ತೆ, ಕೆಂಪು ಮಣ್ಣು ಅಥವಾ ಒಂದು ನಿಮಗೆ ಮರಳು ಮಿಶ್ರಿತ ಮಣ್ಣಿದ್ರೆ ಇನ್ನೊಂದೆರಡು ನೀರು ಹೆಚ್ಚು ಬೇಕಾಗುತ್ತದೆ. ಈ ವಿಶೇಷ ಮುಸುಕಿನ ಜೋಳವನ್ನು ನಾವು ಬೇಬಿ ಕಾರ್ನ್ ಅಂತ ಕೂಡ ಕರೀತಾರೆ, ಯಾಕೆ ಇದನ್ನ ಬೇಬಿ ಕಾರ್ನ್ ಅಂತ ಹೇಳಿ ಕರೀತಾರೆ? ಸೊ ಬೇಬಿ ಅಂದ್ರೆ ಚಿಕ್ಕದು, ಅಂದ್ರೆ ನಾರ್ಮಲಿ ಮೆಕ್ಕೆಜೋಳದ್ದು ಡ್ಯೂರೇಷನ್ ಇರತಕ್ಕಂಥದ್ದು 4 ತಿಂಗಳು. ಸೊ ನಾವು ಬೇಬಿ ಕಾರ್ನ್ ಅಂದ್ರೆ ನಮಗೆ 2 ತಿಂಗಳಿಗೆ ಮುಗಿತದೆ ಇದ್ರದ್ದು ಒಂದು ಅವಧಿ. ಮತ್ತೆ ಬೇಬಿ ಕಾರ್ನ್ಗೆ ಬಳತಕ್ಕಂಥ ಬೀಜ ಬೇರೆ ಇರ್ತಾವ. ಸೊ ಬೇಬಿ ಕಾರ್ನ್ ಗೆ CPB 472 ಅಥವಾ CPB 462, ಸಾಮಾನ್ಯವಾಗಿ ಈ ಒಂದು MNC ಕಂಪನಿಗಳೇ ಹೆಚ್ಚೆಚ್ಚು ಈ ಒಂದು ಬೇಬಿ ಕಾರ್ನ್ ಮತ್ತೆ ಸ್ವೀಟ್ ಕಾರ್ನ್ ಬೀಜಗಳನ್ನು ತಯಾರು ಮಾಡ್ತಾವ. ಸೊ ಸರ್ಕಾರಿ ಬೀಜಗಳು ನೋಡಿದಾಗ ನಾವು ಕೆಲವು ICR ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲವು ಕಡೆ ಬೀಜ ಸಿಗುತ್ತೆ. ಸೊ ಸಾಮಾನ್ಯವಾಗಿ ಹೆಚ್ಚು ನಮಗೆ ಪಟ್ಟಣ ಸುತ್ತಮುತ್ತ ಬೆಳೀತಕ್ಕಂಥ ಬೆಳೆಗಳು ಇವು. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಬಹಳ ಮುಖ್ಯ ಆಗುತ್ತೆ ಇದಕ್ಕೆ. ಈಗ ಎಲ್ಲೋ ಒಂದು ಕಾರಣದಲ್ಲಿ ಬೆಳೆದಾಗ ಆ ರೈತರಿಗೆ ಮಾರ್ಕೆಟ್ ಗೊತ್ತಿರೋದಿಲ್ಲ, ಮಾರ್ಕೆಟ್ ಗೊತ್ತಿಲ್ಲದೆ ಬೆಳೀತಕ್ಕಂಥದ್ದು ಬಹಳ ಕಷ್ಟ ಈ ಬೆಳೆಗಳಿಗೆ. ಯಾಕಂದ್ರೆ ಇದನ್ನ ಇಟ್ಕೊಳಕ್ ಬರೋದಿಲ್ಲ ಬಹಳ ದಿನ. ಸೊ ಸ್ವೀಟ್ ಕಾರ್ನ್ ಅಥವಾ ಬೇಬಿ ಕಾರ್ನ ನೀವು ಕಟಾವ್ ಮಾಡಿದ ಮಾರನೇ ದಿನನೇ ಮಾರ್ಬೇಕು ಅಲ್ಲ, ಅವತ್ತೇ ಮಾರ್ಬೇಕು. ಸೊ ಈಗ ಸಿಹಿ ಮುಸುಕಿನ ಜೋಳ ಏನಾಗುತ್ತೆ, ಇವತ್ತು ಕಟಾವ್ ಮಾಡಿ 3 ದಿನ ಬಿಟ್ಟು ಮಾರ್ತೀನಪ್ಪ ಅಂದಾಗ ಅದರಲ್ಲಿ ಸಿಹಿ ಅಂಶ ಏನಾಗುತ್ತೆ, ದ ಸ್ವೀಟ್ ವಿಲ್ ಕನ್ವರ್ಟ್ ಇಂಟು ಸ್ಟಾರ್ಚ್. ಹಂಗಾಗ್ಬಿಟ್ಟು ಸಿಹಿ ಅಂಶ ಕಡಿಮೆ ಆದಾಗ ಇದಕ್ಕೆ ಬೆಲೆ ಕೂಡ ಸಿಗುವುದಿಲ್ಲ, ಕಡಿಮೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ಹೆಚ್ಚಾಗಿ ಪಟ್ಟಣ ಸುತ್ತಮುತ್ತ ಹೆಚ್ಚು ಬೆಳೀತಕ್ಕಂಥದ್ದು. ಸಾಕಷ್ಟು ರೈತರು ಈಗ ನಮಗೆ ದಿನ ದೂರವಾಣಿಯಲ್ಲಿ ಮಾಹಿತಿ ಕೇಳ್ತಾ ಇರ್ತಾರೆ, ಬೀಜ ಎಲ್ಲಿ ಸಿಗುತ್ತೆ, ಮಾರುಕಟ್ಟೆ ಎಲ್ಲಿದೆ, ಅಥವಾ ಅವುಗಳು ಬರ್ತಕ್ಕಂಥ ಸಮಸ್ಯೆಗಳೇನು, ಅವು ಎಷ್ಟು ರೇಟ್ಗೆ ಮಾರಬೇಕು ಅನ್ನೋಂಥದ್ದು ಸಾಕಷ್ಟು ಪ್ರತಿದಿನ ಚರ್ಚೆ ಮಾಡ್ತಾ ಇರ್ತಾರೆ. ಆಸಕ್ತಿಯನ್ನು ವಹಿಸ್ತಿದ್ದಾರೆ, ಬಹಳ ವಹಿಸ್ತಾ ಇದ್ದಾರೆ. ಮತ್ತೆ ಈಗ ನೋಡ್ರಿ, ನಿಮಗೆ ಇಲ್ಲಿಂದ ನಾವು ಬೀದರಿಂದ ಹಿಡಿದು ನಾವು ಅಪ್ಟು ಈಗ ಈ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪ್ಟು ಹೊಸಪೇಟೆವರೆಗೆ, ಹೊಸಪೇಟೆ ಗಂಗಾವತಿ ಕಾರಟಗಿ ಸಿರುಗುಪ್ಪ ಸಿನ್ನೂರು ರಾಯಚೂರು ಬೀದರ್ ಗುಲ್ಬರ್ಗ ನೀವೆಲ್ಲೇ ನೋಡಿದ್ರು ಕೂಡ ಈ ಹಣ್ಣು ಮಾರ್ತಕ್ಕಂಥವ್ರು ಕೂಡ ನಾವು ಸ್ವೀಟ್ ಕಾರ್ನ್ ಮಾಡ್ತಿರೋದನ್ನ ಇಟ್ಕೊಂಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಬಹಳ ಈಗ ಸುಮಾರು ಒಂದು 10 ವರ್ಷಗಳಿಂದ ಸಾಕಷ್ಟು ನಾವು ಇದ್ರ ಹಿಂದೆ ಬಗ್ಗೆ ತರಬೇತಿ ಕೊಡ್ತಕ್ಕಂಥದ್ದು ರೇಡಿಯೋದಲ್ಲಿ, ಟಿವಿನಲ್ಲಿ, ಮತ್ತೆ ಪೇಪರ್ನಲ್ಲಿ, ಮತ್ತೆ ಬೇರೆ ಬೇರೆ ನಾವೆಲ್ಲಿ ಹೋದ್ರು ಕೂಡ ಇದ್ರ ಬಗ್ಗೆ ಪ್ರಚಾರ ಮಾಡಿ, ಮತ್ತೆ ಇದಕ್ಕೆ ಬೀಜ ಎಲ್ಲಿ ಸಿಗುತ್ತೆ ಅವ್ರಿಗೆಲ್ಲ ಮಾಹಿತಿ, ತಾಂತ್ರಿಕ ಮಾಹಿತಿ ಕೊಟ್ಟಿದ ನಂತರ ಇವತ್ತು ಇಲ್ಲಿವರೆಗೆ ಬಂದಿದೆ ಸರ್. ಅಂದ್ರೆ ರೈತ ಬಾಂಧವರು ಇದು ಕಡಿಮೆ ಅಲ್ಪಾವಧಿಯಲ್ಲಿ ಆಗುವಂತಹ ಬೆಳೆ. ಹೌದು, ಇದರಲ್ಲಿ ಬಹಳ ರಿಸ್ಕ್ ಏನಿಲ್ಲ, ಆದ್ರೆ ಸರಿಯಾದ ಸಮಯದಲ್ಲಿ ಕಟಾವ್ ಮಾಡೋದು ಒಂದು ಬಹಳ ಮುಖ್ಯ ಆಗುತ್ತೆ. ತಡ ಮಾಡಿದ್ವಪ್ಪ ಅಂದ್ರೆ ಲಾಸ್ ಆಗುತ್ತೆ, ತಡ ಮಾಡಿದ್ರೆ ನಿಮಗೆ ಅದು ಗುಣಮಟ್ಟ ಹೋಗ್ಬಿಡುತ್ತೆ. ಇಲ್ಲಿ ತಾವು ಹೇಳಿದ್ರಿ ತಳಿಗಳು ನಮ್ಮ ಭಾಗದಲ್ಲಿ, ತಾವು ತಜ್ಞರದ್ರಿ ಈ ಒಂದು ವಿಷಯದ ಬಗ್ಗೆ, ಯಾವ ತಳಿಗಳನ್ನ ಇಲ್ಲಿ ಶಿಫಾರಸು ಮಾಡಲಾಗಿದೆ, ಯಾವ ತಳಿಯನ್ನ ಬೆಳೆದ್ರೆ ಇಲ್ಲಿ ಅಧಿಕ ಇಳುವರಿಯನ್ನ ಪಡೆಯಬಹುದು? ಸೊ ಈಗ ನಾರ್ಮಲಿ ನಾವು ಪಾಪ್ಕಾರ್ನ್ ಅಲ್ಲಿ ಹೇಳೋದಾದ್ರೆ ಪಾಪ್ಕಾರ್ನ್ ಅಲ್ಲಿ ಯಾವುದೇ ಹೈಬ್ರಿಡ್ ಇಲ್ಲ. ಸೊ ಈಗ ನಾವು ನಾರ್ಮಲಿ ಇಲ್ಲಿ ಏನು ಲೋಕಲಲ್ಲಿ ಬೀಜ ಸಿಗ್ತಾವೋ ಅದೇ ಬೀಜಗಳನ್ನೇ ರೈತರು ಬಳಕೆ ಮಾಡ್ತಿದ್ದಾರೆ. ಈ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಅಥವಾ ಈ ಹೂವಿನಡಗಲಿ, ಹೊಸಪೇಟೆ ಸುತ್ತಮುತ್ತ ಬಹಳಷ್ಟು ಬೆಳೀತಾ ಇದ್ದಾರೆ ಈಗ. ಸೊ ರೈತರು ಏನು ಮಾಡ್ತಾರೆ ಅಂದ್ರೆ ನಾರ್ಮಲಿ ಅದೇ ಬೀಜನೇ ಕಂಟಿನ್ಯೂ ಬಳಕೆ ಮಾಡ್ತಿದ್ದಾರೆ. ನಾವು ಇದರಲ್ಲಿ ಏನಪ್ಪಾ ಅಂದ್ರೆ ಅಮೆರಿಕನ್ ಪಾಪ್ಕಾರ್ನ್ ಅಂತ ಒಂದಿದೆ, ಅಮೆರಿಕನ್ ಪಾಪ್ಕಾರ್ನ್ ತರಬೇಕು ಅನ್ನೋದು ನಾವು ಅದನ್ನ ಈ ಪ್ರೊಸೆಸ್ ನಡೀತಾ ಇದೆ ಈಗ. ಸೊ ಅಮೆರಿಕನ್ ಪಾಪ್ಕಾರ್ನ್ ಯಾಕಪ್ಪ ಅಂತಂದ್ರೆ ಅದು ಇಳುವರಿ ಹೆಚ್ಚು ಕೊಡುತ್ತೆ ನಮಗೆ. ಸೊ 30-35 ಕ್ವಿಂಟಲ್ ವರೆಗೂ ಇಳುವರಿ ಕೊಡುತ್ತೆ. ಸೊ ನಮ್ದು ಮಾಮೂಲಿ ಪಾಪ್ಕಾರ್ನ್ ಏನಿದೆ ಈಗ ನಮ್ಮಲ್ಲಿ ಇರ್ತಕ್ಕಂಥ ಬೀಜಗಳು, ಅವು 10-15 ಕ್ವಿಂಟಲ್ ಅಷ್ಟೇ ಇಳುವರಿ ಕೊಡ್ತಾವೆ. ತೆನೆಯ ಒಂದು ಗಾತ್ರ ದೊಡ್ಡದಿರ್ತದೆ ಹೇಗೆ? ತೆನೆ ಗಾತ್ರ ಇರುತ್ತೆ. ಮತ್ತೆ ಮಾಮೂಲಿ ನೀವು ಈ ಭಾಗದಲ್ಲೆಲ್ಲ ನಾನು ಹೇಳಿದ್ನಲ್ಲ ಈಗ, ಅಲ್ಲೆಲ್ಲ ನೀರಾವರಿ ಕಡಿಮೆ ಇದ್ರು ಕೂಡ ಇದನ್ನ ಮಳೆಗೆ ಬೆಳೀತಕ್ಕಂಥದ್ದು ಕೂಡ ಜಾಸ್ತಿ ಇದೆ. ಹಾಗಾಗಿ ಇದು ಪಾಪಿಂಗ್ ಮಾಡ್ತಕ್ಕಂಥವ್ರು ತಗೊಂಡು ಹೋಗ್ತಾರೆ, ಬಹಳಷ್ಟು ಬೇಡಿಕೆನೂ ಇದೆ. ಮತ್ತೆ ಪಾಪ್ಕಾರ್ನಲ್ಲಿ ಏನ್ ಸುಲಭ ಅಂದ್ರೆ ಇದನ್ನ ಇಟ್ಕೊಂಡು ಮಾರಬಹುದು, ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ. ಇದು ನಮ್ಮ ಮಾಮೂಲಿ ಮೆಕ್ಕೆಜೋಳ ತರಾನೇ, ಇದನ್ನು ನಿಮಗೆ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ ತರ ಪರಿಚಯವಲ್ಲ ಇದು. ನೀವು 2-3 ತಿಂಗಳು ಇಟ್ಕೊಂಡು ಬೆಲೆ ಹೆಚ್ಚು ಬಂದಾಗ ಕೂಡ ಮಾರುಕಟ್ಟೆ ಮಾಡಬಹುದು. ಸಾಮಾನ್ಯವಾಗಿ ಒಂದು 3,000 ರಿಂದ 3,000 ಆಸ್ಪಾಸ್ ನಿಮಗೆ ಕ್ವಿಂಟಲ್ಗೆ ಬೆಲೆ ಇರುತ್ತೆ ಇದಕ್ಕೆ. ಸೊ ಬೇಬಿ ಕಾರ್ನ್ ಮತ್ತೆ ಸ್ವೀಟ್ ಕಾರ್ನ್ ಅಲ್ಲಿ ಬೇರೆ ಬೇರೆ ತಳಿಗಳು ಸಿಗ್ತಾವೆ. ಈಗ ಸ್ವೀಟ್ ಕಾರ್ನ್ ಅಲ್ಲಿ ನೋಡಿದಾಗ ನಿಮಗೆ 1 ಟಂಗ್ ಸೂಪರ್ 17 ಅಂತ ಒಂದು ತಳಿ ಇದೆ, ಅಥವಾ ನಿಮಗೆ ಈ ಸಿಂಜಂಟಾ ಕಂಪನಿದು ಒಂದು ಶುಗರ್ 75 ಅಂತ ಒಂದು ತಳಿ ಇದೆ. ಅದೇ ರೀತಿಯಲ್ಲಿ ಈಸ್ಟ್ ವೆಸ್ಟ್ ಕಂಪನಿದು ಕೂಡ ಅವ್ರದ್ದು ಕೂಡ ತಳಿಗಳಿದಾವೆ. ಸೊ ನಮ್ದು ಕೃಷಿ ವಿಶ್ವವಿದ್ಯಾಲಯ ಅಥವಾ ನಮ್ದೇನು ICR ಇನ್ಸ್ಟಿಟ್ಯೂಟ್ ಅವ್ರದ್ದು ಕೂಡ ಕೆಲವು ತಳಿಗಳು ಪ್ರಿಯ ಆ ತರ ತಳಿಗಳು ಕೂಡ ಸಿಗ್ತಾವೆ. ರೈತ ಬಂದ್ರು ತಮ್ಮ ಅನುಭವದ ಆಧಾರದ ಮೇಲೆ ಯಾವುದೋ ಒಂದು ತಳಿಯನ್ನು ಹಾಕೊಂಡ್ರು ಕೂಡ ಒಳ್ಳೆ ಇಳುವರಿಯನ್ನು ಪಡ್ಕೋಬಹುದು. ಸಾಮಾನ್ಯವಾಗಿ ಇತ್ತೀಚೆಗೆ ಬಹಳ ಬಳಕೆ ಮಾಡ್ತಿರ್ತಕ್ಕಂಥದ್ದಂದ್ರೆ ಈಗ ಈಸ್ಟ್ ವೆಸ್ಟ್ ಕಂಪನಿದ ಆಗಿರ್ಬೋದು ಅಥವಾ ಸಿಂಜಂಟಾ ಕಂಪನಿದು ತಳಿಗಳು ಬಹಳ ಒಳ್ಳೆ ಇಳುವರಿ ಮತ್ತೆ ಚೆನ್ನಾಗಿ ಸ್ವೀಟ್ ಜಾಸ್ತಿ ಇರ್ಬೇಕು ಅದ್ರಲ್ಲಿ. ಮತ್ತೆ ಕಾಳು ತುದಿ ಭಾಗದವ್ರಿಗೆ ತುಂಬಬೇಕು, ಮತ್ತೆ ಕಾಳು ಶೈನಿಂಗ್ ಇರಬೇಕು, ಆಕರ್ಷಕವಾಗಿರಬೇಕು. ಇದು ಸ್ವೀಟ್ ಕಂಟೆಂಟ್ ಹೆಚ್ಚಿದ್ದಷ್ಟು ಇದು ಬೇಕರಿ ಬೇರೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ತಾರೆ. ಸೊ ಬೇಬಿ ಕಾರ್ನ್ ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ 2 ತಿಂಗಳಿಗೆ ಕಟಾವು ಆಗ್ಬಿಡುತ್ತೆ ಇದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ತೆನೆ ನಾರ್ಮಲಿ 5-6 ತೆನೆ ಬಿಡುತ್ತೆ ಬೇಬಿ ಕಾರ್ನಲ್ಲಿ ಒಂದೇ ದಂಟಿಗೆ. ಸೊ 2 ದಿನ ಬಿಟ್ಟು ಬಿಟ್ಟು ತೆನೆನ ಮುರಿಬೇಕು, 2 ದಿನ ಅಂತರದಲ್ಲಿ ಕಟಾವ್ ಮಾಡಬೇಕು. ಸೊ ಅದು ಏನು ಆ ತೆನೆ ಮೇಲೆ ಏನು ಸಿಲ್ಕ್ ಮೀಸೆ ಬರುತ್ತಲ್ಲ ಅದು ಪಿಂಕ್ ಕಲರ್ ಆಗುತ್ತೆ, ಪಿಂಕ್ ಕಲರ್ ಅದು ಇಂಡಿಕೇಶನ್ ಅದು ಅಂದ್ರೆ ಇದನ್ನ ಕಟಾವ್ ಮಾಡಬೇಕು. ಸೊ ನೀವು ಒಂದು ಇನ್ನೊಂದ್ 2 ದಿನ ಬಿಟ್ಬಿಟ್ರೆ ಆ ತೆನೆ ದಪ್ಪ ಆಗ್ಬಿಡುತ್ತೆ, ದಪ್ಪಾಗಿ ಅದರಲ್ಲಿ ಕಾಳುಗಳು ಬಲಿಯಾಗಿ ಚಾಲು ಆಗ್ತಾವೆ. ಒಂದ್ಸಲಿ ಆತರ ಸ್ಟೇಜ್ ಬಂದ್ರೆ ಬೇಬಿ ಕಾರ್ನ್ಗೆ ಗುಣಮಟ್ಟ ಕಡಿಮೆ ಆಗುತ್ತೆ. ಒಂದು ಹಾಲಿನ ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಕಟಾವ್ ಮಾಡಬೇಕು, ಆ ಸಮಯದಲ್ಲಿ ಕಟಾವ್ ಮಾಡಬೇಕು. ಬೇಬಿ ಕಾರ್ನಲ್ಲಿ ನಿಮಗೆ CPB 472, CPB 468, ಮತ್ತೆ ಬೇರೆ ಬೇರೆ ನಾಮಧಾರಿ ಕಂಪನಿದು ಬೇರೆ ಬೇರೆ ಸಾಕಷ್ಟು ತಳಿಗಳು ಲಭ್ಯತೆ ಇದೆ. ಮುಖ್ಯವಾಗಿ ಬೇಸಾಯ ಕ್ರಮಕ್ಕೆ ಬಂದ್ರೆ ಹೇಗೆ ಇದನ್ನ ಅಂತರ ಕೊಡೋದು, ಜೊತೆ ನೀರಾವರಿ ಪದ್ಧತಿ, ಗೊಬ್ಬರ? ಸೊ ಈಗ ನಿಮಗೆ ಸ್ವೀಟ್ ಕಾರ್ನ್ ಮತ್ತೆ ಪಾಪ್ಕಾರ್ನ್ ನಾರ್ಮಲಿ ನಾವು ಅಂತರ ಮಾಮೂಲಿ ಮೆಕ್ಕೆಜೋಳಕ್ಕೆ ಅಂತರ ಕೊಡ್ತೀವಿ, ಅದೇ ಅಂತರದಲ್ಲೇ ಬೆಳೆಯಬಹುದು. ಅದೇ ರೀತಿಯಲ್ಲಿ ನಿಮಗೆ ಬೇಬಿ ಕಾರ್ನ್ ಏನಪ್ಪಾ ಅಂದ್ರೆ ಅದರಲ್ಲಿ 1/2 ಅಂತರ ಕೊಡಬೇಕು, ಸ್ವಲ್ಪ ಹತ್ತಿರದಲ್ಲಿ ಹಾಕಬೇಕು, ಪಾಪ್ಯುಲೇಷನ್ ಡಬಲ್ ಮಾಡಬೇಕು ಇಲ್ಲಿ. ಯಾಕಂದ್ರೆ ನಾವು ಪೂರ್ತಿ ತೆನೆ ಬಲಿಯೋ ಮಟ್ಟ ಬಿಡುದಿಲ್ಲ ಇಲ್ಲಿ, ಬಿಡೋದಿಲ್ಲ. ನಮಗೆ 2 ತಿಂಗಳಿಗೆ ಕಟಾವ್ ಮಾಡೋದ್ರಿಂದ ಮತ್ತೆ ಗೊಬ್ಬರದಲ್ಲಿ ಕೂಡ ನಿಮಗೆ ಹೆಚ್ಚು ಪೊಟ್ಯಾಶ್ ಗೊಬ್ಬರ ಹೆಚ್ಚು ಬೇಕಾಗೋದಿಲ್ಲ. ಯಾಕಂದ್ರೆ ನಮಗೇನು ನಾರ್ಮಲಿ ಬೇಸಲ್ ಡೋಸ್ 1-2 ಕಾಂಪ್ಲೆಕ್ಸ್ ಅದು ಕೊಟ್ಟರೆ ಇದಕ್ಕೆ ಸಾಕಾಗ್ಬಿಡುತ್ತೆ. ನಂತರದಲ್ಲಿ ಈ ನಾರ್ಮಲಿ ಎಲ್ಲಾ ಮೆಕ್ಕೆಜೋಳದಲ್ಲಿ ಏನು ಸಮಸ್ಯೆ ಏನಪ್ಪ ಅಂತಂದ್ರೆ ಈಗ ಒಂದು ಸೈನಿಕ ಹುಳ ಸ್ವಲ್ಪ ಸಮಸ್ಯೆ ಇದೆ, ಫಾಲ್ ಆರ್ಮಿ ವಾರ್ಮ್ ಅಂತ ಇದೆ ಅಲ್ಲ. ಸೊ ಸೈನಿಕ ಹುಳಕ್ಕೆ ನಾರ್ಮಲಿ ಏನಪ್ಪಾ ಅಂತಂದ್ರೆ ರೈತರು ಅಷ್ಟೊಂದು ಗಾಬರಿ ಆಗುವಂತದ್ದು ಏನಿಲ್ಲ. ಮೊದಲು ಇದು ಬಂದು ಈಗಾಗಲೇ 3-4 ವರ್ಷ ಆಯ್ತು, ಈಗ ನೈಸರ್ಗಿಕವಾಗಿ ಅದರದ್ದು ಸ್ವಲ್ಪ ಇದು ಕಡಿಮೆ ಆಗಿದೆ. ಈಗ ಅಷ್ಟೊಂದು ಇದಿಲ್ಲ. ನಿಮಗೆ ಕಂಡು ಬಂದಲ್ಲಿ ಏನಪ್ಪಾ ಅಂತಂದ್ರೆ ನೀವೊಂದು ಇಮಾಮಿಕ್ ಟಿಂಬೆನ್ಜೋಯೇಟ್ ಅದನ್ನ 1.3 ಗ್ರಾಂ/ಲೀಟರ್ ಆಫ್ ವಾಟರ್ ಹಾಕಿ ನೀವು ಸುಳಿಯಲ್ಲಿ ಬೀಳೋ ತರ ಸಿಂಪಡಣೆ ಮಾಡಬೇಕು. ಸಾಯಂಕಾಲದ ಟೈಮ್ನಲ್ಲಿ ಮಾಡಬೇಕು, ಯಾಕಂದ್ರೆ ಹಗಲೊತ್ತು ತಿನ್ನೋದಿಲ್ಲ ಅದು, ನಾರ್ಮಲಿ ರಾತ್ರಿ ಹೊತ್ತು ತಿನ್ನತ್ತೆ. ಹಾಗಾಗಿ ರೈತ ಬಾಂಧವರು ಬೆಳಿಗ್ಗೆ ಟೈಮ್ ಸಿಂಪರಣೆ ಮಾಡಿದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಅದರದ್ದು ಪವರ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಅಥವಾ ಮಳೆ ಬರೋ ಚಾನ್ಸ್ ಇರುತ್ತೆ. ಸೊ ಸಾಯಂಕಾಲ ಟೈಮೇ ಮಾಡೋದ್ರಿಂದ ಸ್ವಲ್ಪ ಇದನ್ನ ಕಂಟ್ರೋಲ್ ಮಾಡಬಹುದು. ಸ್ವಲ್ಪ ರಸ ಹೀರುವಂತಹ ಹುಳ ಅವು ಅಲ್ಲಲ್ಲಿ ಕಂಡು ಬರ್ತಾವೆ, ಅವೇನು ಅಂತ ತೊಂದರೆ ಮಾಡಲ್ಲ. ಮತ್ತೆ ಮೆಕ್ಕೆಜೋಳದಲ್ಲಿ ನಾರ್ಮಲಿ ರೋಗದ ಅಷ್ಟೊಂದು ಬಾಧೆ ಇಲ್ಲ, ಹೌದು, ಯಾಕಂದ್ರೆ ಎಲ್ಲಾ ರೋಗಗಳು ಹೂ ಅರಳಿ ತೆನೆ ಹಾಲು ತುಂಬುವ ನಂತರ ಆ ಟೈಮ್ನಲ್ಲಿ ಬರ್ತಾವೆ. ಸೊ ಹಾಗಾಗಿ ಅಷ್ಟೊಂದು ಹೆಚ್ಚಿನ ಒಂದು ಲಾಸ್ ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲಾದ್ರೂ ಅಲ್ಲಿ ಕಂಡು ಬಂದ್ರೆ ಒಂದು ರೋಗನಾಶಕ ಒಂದು ಸಿಂಪರಣೆ ಮಾಡಬೇಕಾಗುತ್ತೆ. ಎಲ್ಲಾ ಮೆಕ್ಕೆಜೋಳಗಳು ಕೂಡ ಇವು ಬಹಳ ಸುಲಭವಾಗಿ ಬೆಳೀತಕ್ಕಂತಹ ಬೆಳೆಗಳು, ನಾವು ಸೋಮಾರಿ ರೈತನ ಬೆಳೆಗಳು ಅಂತ ಕೂಡ ಕರಿತೀವಿ. ಅಂದ್ರೆ ಹೆಚ್ಚಿಗೆ ರಿಸ್ಕ್ ಇಲ್ಲ. ಈಗ ನಾವು ಈ ಮಾಮೂಲಿ ಮೆಕ್ಕೆಜೋಳ ಕೂಡ ನಾನು ಬೇರೆ ಹಿಂದೆ ವಿದೇಶದಲ್ಲಿ ಕೆಲಸ ಮಾಡುವಾಗ ಅಥವಾ ಇಲ್ಲಿ ವಿಜಯವಾಡ ಈ ಭಾಗದಲ್ಲೆಲ್ಲ ನೋಡಿದೆ ನಾನು. ಸೊ ಏನು ಭತ್ತ ಕಟಾವ್ ಮಾಡೋ ಮಷೀನ್ ಏನದಲ್ಲ ಅದರಲ್ಲೇ ಸ್ವಲ್ಪ ಬ್ಲೇಡ್ ಅಡ್ಜಸ್ಟ್ಮೆಂಟ್ ಮಾಡಿ ಇದರಲ್ಲೇ ಮೆಕ್ಕೆಜೋಳನ ಕೂಡ ಕಟಾವ್ ಮಾಡ್ತಾರೆ. ಸೊ ಬಿತ್ತೋದು ಕೂಡ ಟ್ರ್ಯಾಕ್ಟರ್ ಮಾಡ್ತಾರೆ. ಹಾಗಾಗಿ ಕಳೆನಾಶಕ ಇದಾವೆ, ಈಗ ಲ್ಯಾಡಿಸ್ ನಮಗೆ ಪೋಸ್ಟ್ ಎಮರ್ಜೆಂಟ್ ಕಳೆನಾಶಕ ಇದೆ, ಬೇರೆ ಬೇರೆ ಕಳೆನಾಶಕ ಕೂಡ ಇದಾವೆ. ಹಾಗಾಗಿ ಇದರಲ್ಲಿ ಬಹಳ ಸುಲಭವಾಗಿ ನಿಮಗೆ ಬಹಳ ಹೆಚ್ಚಿನ ಲಾಭ ಕೊಡ್ತಕ್ಕಂಥ ಬೆಳೆಗಳಲ್ಲ ಇವು, ಒಂದು ಮೀಡಿಯಂ ಪ್ರಮಾಣದಲ್ಲಿ ಲಾಭ ಕೊಡ್ತಾವ. ನಿರ್ವಹಣಾ ಕ್ರಮಗಳು ಕೂಡ ಬಹಳಷ್ಟು ಸರಳ, ಬಹಳ ಸರಳ ಅದಾವ. ಮಾರ್ಕೆಟ್ ಕೂಡ ಅಂತ ಏನು ಪ್ರಾಬ್ಲಮ್ ಇಲ್ಲ. ಈಗ ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ಗೆ ಸ್ವಲ್ಪ ಮಾರ್ಕೆಟ್ ಒಂದು ಗ್ಯಾರಂಟಿ, ಜನರಲ್ಲೂ ಕೂಡ ತಿನ್ನುವಂತಹ ಒಂದು ಹವ್ಯಾಸ ಇತ್ತೀಚೆಗೆ ಬೆಳವಣಿಗೆ ಆಗಿದೆ. ನೀವು ನೋಡಿ ಈಗ ಎಲ್ಲಿ ಹೋದ್ರೆ ಕೂಡ ನಿಮಗೆ ಸ್ವೀಟ್ ಕಾರ್ನ್ ಸಿಗತ್ತೆ. ಈಗ ಬೇಬಿ ಕಾರ್ನ್ ಸಿಗಲ್ಲ ಅಷ್ಟು, ಅದ್ರ ವರ್ಕ್ ಮಾಡ್ತಿದ್ದೆ ನಾವೀಗ. ಬಟ್ ಸ್ವೀಟ್ ಕಾರ್ನ್ ನಿಮಗೆ ಎಲ್ಲ ಕಡೆ ಕಲ್ಯಾಣ ಕರ್ನಾಟಕ, ನಿಮ್ಗೆ ಎಲ್ಲೇ ಹೋದ್ರೂ ಕೂಡ ಹಣ್ಣು ಮಾರ್ತಕ್ಕಂಥವ್ರು ಮತ್ತೆ ತರಕಾರಿ ಬಂಡಿಗಳಲ್ಲಿ ಮಾಡ್ತಕ್ಕಂಥದ್ದು. ಇದು ಹಿಂದೆ ಏನಂತ ಅಂದ್ರೆ, ನಾನು ಒಂದು 7-8 ಇಯರ್ ಬ್ಯಾಕ್ ಇಲ್ಲಿ ರಾಯಚೂರು ಭಾಗದಲ್ಲಿ ನಾನು ಇಲ್ಲಿ ಕೆಲಸ ಮಾಡುವಾಗ ಈ ಸೊಲ್ಲಾಪುರದಿಂದ ಟ್ರೈನ್ ಅಲ್ಲಿ ಬರ್ತಾ ಇತ್ತು ಸ್ವೀಟ್ ಕಾರ್ನ್. ಈ ಭಾಗದಲ್ಲಿ ಅದು ಲಭ್ಯತೆ ಬೆಳೆಯುವ ರೈತರು ಕಡಿಮೆ ಇತ್ತು, ಈ ಭಾಗದಲ್ಲಿ ಗೊತ್ತಿರಲಿಲ್ಲ, ಇಲ್ಲಿ ಬೆಳೆಯೋದು ಗೊತ್ತಿರಲಿಲ್ಲ, ತಿನ್ನೋದು ಗೊತ್ತಿರಲಿಲ್ಲ. ಹೌದು. ಸೊ ನಂತರದಲ್ಲಿ ನಾನು ಸೊಲ್ಲಾಪುರದಿಂದ ಟ್ರೈನ್ ಅಲ್ಲಿ ತರಿಸಿ ಇಲ್ಲಿ ತಳ್ಳೋ ಬಂಡಿಯವರಿಗೆಲ್ಲ ಸ್ವಲ್ಪ ಅವರಿಗೆ ತರಬೇತಿ ಕೊಟ್ಟು ಬೇಕರಿಯವರಿಗೆ ತರಬೇತಿ ಕೊಟ್ಟು ಅವರು ಮೊದಲು ಇಲ್ಲಿ ಚಾಲೂ ಮಾಡಿದ್ವಿ ನಾವು. ಸೊ ನಂತರದಲ್ಲಿ ಅದು ಹಂತ ಹಂತವಾಗಿ ಈಗ ಹೊಸಪೇಟೆ ಭಾಗದಲ್ಲಿ ಅಲ್ಲೆಲ್ಲ ಸ್ವಲ್ಪ ವಿದೇಶಿಯವರು ಬಹಳಷ್ಟು ಆಕರ್ಷಣೆ ಅವರು ತಿಂತಕ್ಕಂಥದ್ದು, ನಂತರದಲ್ಲಿ ಎಲ್ಲ ಕಡೆ ಈಗ ಸ್ಪ್ರೆಡ್ ಆಗಿ ಈ ಭಾಗದಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮಗೆ ಸಿ ಮುಸ್ಕಿನ ಜೋಳ ವರ್ಷ ಪೂರ್ತಿ ಆಲ್ಮೋಸ್ಟ್ ನಿಮಗೆ ಸಿಗ್ತಾ ಇದೆ. ಹೌದು, ಕೆಲವೊಬ್ರು ಇದನ್ನ ಕುದಿಸಿನೂ ಕೂಡ ತಿಂತಾರೆ, ಕೆಲವೊಬ್ರು ಇದನ್ನ ಬೆಂಕಿಯಲ್ಲಿ ಸುಟ್ಟು ಕೂಡ ತಿಂತಾರೆ. ಇದೊಂದು ಹವ್ಯಾಸ. ಆಕ್ಚುಲಿ ಬೆಂಕಿಲಿ ಸುಡಬಾರ್ದು, ಇದು ಸುಟ್ಟಾಗ ಸ್ವೀಟ್ ಅಂಶ ಮತ್ತೆ ಕಡಿಮೆ ಆಗ್ಬಿಡುತ್ತೆ. ನಾರ್ಮಲಿ ಸಿ ಮುಸ್ಕಿನ ಜೋಳ ಏನು ವಿಶೇಷ ಮುಸ್ಕಿನ ಜೋಳ ಅದಾವ, ಸಿ ಬೇಬಿ ಕಾರ್ನ್ ಸ್ವೀಟ್ ಕಾರ್ನ್ ಇದನ್ನ ಹಸಿದೆ ತಿನ್ಬೇಕು, ಹಸಿ ತಿನ್ಬೇಕು. ಸ್ವಲ್ಪ ಮಟ್ಟಿಗೆ ನೀವು ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಖಾರ ಹಾಕಿ ಸ್ವಲ್ಪ ಕೊಡೋದು ಕೂಡ ಅವ್ರು ಬಹಳ ಇಷ್ಟಪಟ್ಟು ತಿಂತಾರೆ. ಇದ್ರದ್ದು ಹುಲ್ಲು ಕೂಡ ದನಕರುಗಳು ಬಹಳ ಇಷ್ಟಪಟ್ಟು ತಿಂತಾರೆ, ಯಾಕಂದ್ರೆ ಇದರಲ್ಲಿ ಸಿ ಅಂಶ ಇರೋದ್ರಿಂದ ಬಹಳಷ್ಟು ನಿಮಗೆ ಉಪಯೋಗ ಇದೆ. ಇದರ ಬಳಕೆ ಹೇಗೆ, ಯಾರು ಇದನ್ನು ತಿನ್ಬಹುದು, ಹೇಗೆ ತಿನ್ಬಹುದು ಇದನ್ನ? ಸೊ ಎಲ್ಲಾ ವಯಸ್ಸಿನವರು ತಿನ್ಬಹುದು. ಬೇಬಿ ಕಾರ್ನ್, ಸ್ವೀಟ್ ಕಾರ್ನ್, ಪಾಪ್ಕಾರ್ನ್ ಏನದಾವ ಪ್ರತಿಯೊಂದು ಎಲ್ಲಾ ವಯಸ್ಸಿನವರು ತಿನ್ಬಹುದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಈವನ್ ಶುಗರ್ ಇರೋ ಕೂಡ ತಿನ್ಬಹುದು. ಹೌದು, ನಾನು ಕೆಲವು ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಶುಗರ್ ಇರೋ ಕೂಡ ನ್ಯಾಚುರಲ್ ಶುಗರ್ ಇರೋದ್ರಿಂದ ಇದು ಎಲ್ಲಾ ವಯಸ್ಸಿನವರಿಗೂ ಒಳ್ಳೇದು, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಮತ್ತೆ ನಾನು ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಬೇಬಿ ಕಾರ್ನ್ ನಿಮ್ಗೆ 2 ತಿಂಗಳು ಬೆಳೆ, ಹೌದು, ಅಲ್ಪಾವಧಿ ಅಲ್ಪಾವಧಿ. ಹಾಗಾಗಿ ಹೆಚ್ಚಿನ ಒಂದು ರಾಸಾಯನಿಕ ಬಳಕೆ ಬಹಳ ಕಡಿಮೆ ಇದರಲ್ಲಿ ಕಡಿಮೆ. ಸೊ ಮತ್ತೆ ನಾನು ಎಲ್ಲಾ ಈ ಒಂದು ಪರಿಕರ ಮಾರಾಟಗಾರರಿಗೆ ಅವ್ರಿಗೆ ಏನ್ ಮಾಹಿತಿ ಕೊಡ್ತೀನಪ್ಪ ಅಂದ್ರೆ, ನೀವು ಸಿ ಮುಸ್ಕಿನ ಜೋಳ ಅಥವಾ ಬೇಬಿ ಕಾರ್ನ್ ಕಟಾವ್ ಮಾಡೋ ಸಂದರ್ಭದಲ್ಲಿ ಅಥವಾ ಬಳಕೆ ಮಾಡೋ ಸಂದರ್ಭದಲ್ಲಿ ಕಡಿಮೆ ಪವರ್ ಇರತಕ್ಕಂತ ಕೀಟನಾಶಕಗಳನ್ನ ಕೊಡಬೇಕು. ಬಹಳಷ್ಟು ಕಡಿಮೆ ಇರುತ್ತೆ, ಯಾಕಂದ್ರೆ ಈಗ ಇದು ತರ ತರಕಾರಿ ಇದ್ದಂಗೆ, ಇವತ್ತು ಸಿಂಪರಣೆ ಮಾಡಿ ನಾಳೆ ಕಟಾವ್ ಮಾಡಿ ತಿಂದ್ಬಿಟ್ರೆ ಅದರದ್ದು ರಾಸಾಯನಿಕ ಅಂಶಗಳು ಇರ್ತಾವ. ಸೊ ಹಾಗಾಗಿ ತಿನ್ನುವಂತಹ ಗ್ರಾಹಕರಿಗೆ ಮತ್ತೆ ಮಾರಾಟ ಮಾಡುವಂತಹ ಪರಿಕರ ಮಾರಾಟಗಾರರಿಗೆ ಇಬ್ಬರಿಗೂ ಇದೊಂದು ಕಿವಿ ಮಾತಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಇನ್ನೊಂದು ತಪ್ಪು ಕಲ್ಪನೆ ಇದೆ ನಮ್ಮವರಿಗೆ, ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳ ಅಥವಾ ಗೋವಿನ ಜೋಳ ಸ್ವೀಟ್ ಕಾರ್ನ್ ಹಾಕ್ಬಿಟ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ ಅಂತ ಒಂದು ವಿಚಾರ ಹೇಗಿದೆ ರೈತ ಬಾಂಧವರು? ಸೊ ಈಗ ಸ್ವಲ್ಪ ಮಟ್ಟಿಗೆ ಯಾವುದೇ ಬೆಳೆ ಹಾಕಿದ್ರು ಕೂಡ ನಾವು ಭೂಮಿಯಿಂದ ಅದು ಪೋಷಕಾಂಶ ತಗೊಳ್ತಕ್ಕಂಥದ್ದು ಸಾಮಾನ್ಯ. ಆಳಕ್ಕೆ ಹೋದಂಗೆಲ್ಲ ಆಳಕ್ಕೆ ಹೋಗುತ್ತೆ, ಆದ್ರೆ ನಾವು ಬೇರಿನ ಭಾಗ ನಾವು ಅಲ್ಲೇ ಬಿಡ್ತೇವೆ ಮಣ್ಣಲ್ಲಿ, ಮತ್ತೆ ನಾವು ರೋಟಾವೇಟರ್ ಹಾಕ್ತೀವಿ ಮತ್ತೆ ಕಲ್ಟಿವೇಷನ್ ಮಾಡಿದಾಗ ಆ ಪೋಷಕಾಂಶ ಅಲ್ಲೇ ಉಳಿತಾವ. ಹಾಗಾಗಿ ಇತ್ತೀಚೆಗೆ ರೈತ ಬಾಂಧವ ಅಂದ್ರೆ ಹುಲ್ಲು ಬಹಳ ಬಳಕೆ ಮಾಡ್ತಾ ಇಲ್ಲ, ಮತ್ತೆ ಫಂಡ್ಲಿಂಗ್ ಮಾಡಿ ಮತ್ತೆ ರೋಟಾವೇಟರ್ ಮುಖಾಂತರ ಮಣ್ಣಿಗೆ ಸೇರಿಸ್ತಾರೆ. ಸೊ ಹಾಗಾಗಿ ಪೋಷಕಾಂಶಗಳು ನಷ್ಟ ಆಗೋದು ಅಷ್ಟೊಂದು ಏನು ಇಲ್ಲ ಅಂತ ಹೇಳ್ತೀರ ಸರ್. ಜೊತೆಗೆ ಸ್ವೀಟ್ ಕಾರ್ನ್ ಬೆಳೆಯನ್ನ ಬೆಳೆಯುವ ವಿಧಾನ ಮತ್ತೆ ಮಾರುಕಟ್ಟೆ ವ್ಯವಸ್ಥೆ, ಮುಖ್ಯವಾಗಿ ರೈತ ಬಾಂಧವರು ಮಾರುಕಟ್ಟೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಬೆಳೆದ್ ಬಿಟ್ಟಿವಪ್ಪ ಅಂತಂದ್ರೆ ಅದು ಮಾರುಕಟ್ಟೆಗೆ ಹೋಗಲಿಲ್ಲ, ಬಳಕೆ ಆಗ್ಲಿಲ್ಲಪ್ಪ ಅಂತಂದ್ರೆ ನಷ್ಟ ಅನ್ಭವಿಸ್ತಾರೆ. ಸೊ ರೈತ ಬಾಂಧವರಿಗೆ ಏನ್ ಹೇಳಿ ಬಯಸ್ತೇನೆ ಅಂದ್ರೆ, ನಾನು ಏಕಾಯಕಿ ನೀವು ಸ್ವೀಟ್ ಕಾರ್ನ್ ಬೇಬಿ ಕಾರ್ನ್ 5 ಎಕರೆ 10 ಎಕರೆ ಹಾಕೋಬಾರ್ದು. ಸೊ ನಿಮಗೆ ಮಾರುಕಟ್ಟೆ ಫಸ್ಟ್ ತಿಳ್ಕೊಂಡು ನಾವೆಲ್ಲಿ ಮಾರಬಹುದು, ಅಥವಾ 1 ಎಕರೆ 1/2 ಎಕರೆ ಇದ್ದಂದ್ರೆ ನಾವೆಲ್ಲ ಬೇಕಾದ್ರೆ ಮಾರಬಹುದು, ಅಥವಾ ಈ ಬಿಗ್ ಬಜಾರ್ ಆಯ್ತು, ಬೇರೆ ಬೇರೆ ಮಾಲ್ಗಳಾಯ್ತು, ಸಿಟಿನಲ್ಲಿ ಸೇಲ್ ಆಗತ್ತೆ ಇದು. ಹೌದು, ಬಟ್ ಹಳ್ಳಿ ಜನಗಳಿಗೆ ಬಹಳಷ್ಟು ಇನ್ನೂ ಅಷ್ಟೊಂದು ಅವೇರ್ನೆಸ್ ಇಲ್ಲ. ಸೊ ಇನ್ನು ಹೊಸಪೇಟೆ ಸುತ್ತಮುತ್ತ ಗಿಣಿಗರ ಅಲ್ಲೆಲ್ಲ ಕೆಲವು ಭಾಗದಲ್ಲಿ ಒಂದು 300-400 ಎಕರೆ ಅಷ್ಟು ಬೆಳೀತಾರೆ, ಅಲ್ಲಿ ಬೆಳೆದು ಅಲ್ಲಿಂದಾನೆ ಎಲ್ಲ ಕಡೆ ಸಪ್ಲೈ ಆಗ್ತಿದೆ ಇತ್ತೀಚೆಗೆ ಜಾಸ್ತಿ. ಸೊ ರೈತ ಬಾಂಧವ ಏನಪ್ಪ ಅಂದ್ರೆ, ಮಾಮೂಲಿ ಮೆಕ್ಕೆಜೋಳ ಅಥವಾ ಪಾಪ್ಕಾರ್ನ್ ಬೆಳೆಯುವಾಗ ನಿಮಗೆ ತೊಂದರೆ ಇಲ್ಲ, ನೀವು ಅದನ್ನ ಇಟ್ಕೊಂಡು ನಂತರದಲ್ಲಿ ಮಾರಬಹುದು. ಸಣ್ಣ ರೈತರು ಅತಿ ಸಣ್ಣ ರೈತರು ಸ್ವಲ್ಪ ಪ್ರಮಾಣದಲ್ಲಿ ಹಾಕೋಬಿಟ್ಟು ಅರ್ಧ ಎಕರೆ ಅಥವಾ ನೀವು 2 ಎಕರೆ ಹಾಕ್ತಿರಪ್ಪ ಅಂದ್ರೆ ಒಂದು 8 ದಿನ ಗ್ಯಾಪ್ ಅಲ್ಲಿ ಅರ್ಧ ಎಕರೆ 8 ದಿನ ಬಿಟ್ಟು ಮತ್ತೆ ಅರ್ಧ ಎಕರೆ ಆತರ ಹಾಕೊಂಡಾಗ ನೀವು ಮಾರುಕಟ್ಟೆ ನೀವು ಅಡ್ಜಸ್ಟ್ ಮಾಡಬಹುದು ಅಂತ ಏನು ಪ್ರಾಬ್ಲಮ್ ಇಲ್ಲ. ಸಾಕಷ್ಟು ಈಗ ಅಗ್ರಿಮೆಂಟ್ ಮಾಡಿ ಹಾಕ್ತಾ ಇದಾರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ. ಈಗ ಮಾಲ್ಗಳಲ್ಲಿ ಅಲ್ಲಲ್ಲಿ ನಮಗೆ ಇಲ್ಲಿ ಬಹಳಷ್ಟು ಇದರ ಬೇಡಿಕೆ ಇದೆ ಸಿಗ್ತಾ ಇದೆ. ಈಗ ಇತ್ತೀಚೆಗೆ ಜನಗಳಿಗೆ ಗೊತ್ತಾಗಿದೆ ಇದು ತಿನ್ನೋದ್ರಿಂದ ಏನ್ ಲಾಭ ಇದೆ ಅಥವಾ ಎಲ್ಲಾ ಏಜ್ ಗ್ರೂಪ್ನವರು ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಮತ್ತೆ ಎಲ್ಲರೂ ಏಜ್ ಗ್ರೂಪ್ನವರು ಕೂಡ ಇದನ್ನ ಬಳಕೆ ಮಾಡಬಹುದು. ಆರೋಗ್ಯಕ್ಕೆ ಬಹಳ ಒಳ್ಳೇದು ಇದು. ಇದಕ್ಕೇನಾದ್ರೂ ಬಲ್ತ್ ಬಿಟ್ಟ ಮೇಲೆ ಅಥವಾ ಉಳಿಸ್ಕೊಂಡ್ಬಿಟ್ಟು ಏನಾದ್ರೂ ವ್ಯಾಲ್ಯೂ ಅಡಿಷನ್ ಮಾಡಿ ಮೌಲ್ಯವರ್ಧನೆ ಮಾಡಿ ತಿನ್ಲಿಕ್ಕೆ ಅವಕಾಶ ಇದೆಯಾ? ಸೊ ಪಾಪ್ಕಾರ್ನ್ ಅಲ್ಲಿ ಅಂತೂ ಸಾಮಾನ್ಯವಾಗಿ ತೊಂದರೆ ಇಲ್ಲ, ಅದರಲ್ಲಿ ಯಾವಾಗ ಇಟ್ಟರೆ ಯಾರಾದ್ರೂ ಪಾಪ್ಕಾರ್ನ್ ಮಾಡಿ ತಿನ್ನುತ್ತದೆ. ಸೊ ಸ್ವೀಟ್ ಕಾರ್ನ್ ಅಲ್ಲಿ ಆ ತರ ಮಾಡಕ್ ಬರೋದಿಲ್ಲ, ಬೇಬಿ ಕಾರ್ನ್ ಅಲ್ಲಿ ಕೂಡ ಆ ತರ ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಆ ಟೈಮ್ ದಾಟ್ ಬಿಟ್ರೆ ಅದು ದನಕರುಗಳಿಗೆ ಆಹಾರ ಆಗತ್ತೆ ಹೊರತು ಬೇರೆ ಏನು ಉಪಯೋಗಕ್ಕೂ ಮಾಡಕ್ ಬರೋದಿಲ್ಲ. ಇದು ನೇರವಾಗಿ ನಾವು ಇದನ್ನ ಹಸಿ ಇದ್ದಾಗನೆ ತಿನ್ನೋದು ಉತ್ತಮ. ಉತ್ತಮ ಕೆಲವು ಟೆಕ್ನಾಲಜಿ ಇದೆ, ಬಹಳ ಕಡಿಮೆ ಮಟ್ಟದಲ್ಲಿ ನಮ್ಮಲ್ಲಿ ಇನ್ನ ಆ ಮಟ್ಟಕ್ಕೆ ಆಗಿಲ್ಲ. ಹಾಗಾಗಿ ಆದಷ್ಟು ಅದನ್ನ ಸರಿಯಾದ ಸಮಯದಲ್ಲಿ ಕಟಾವ್ ಮಾಡೋದೇ ಬಹಳ ಮುಖ್ಯ ರೈತರಿಗೆ. ಒಂದು ಮಾಗುವಿಕೆ ಅಂತ ನೋಡ್ಕೊಂಡ್ಬಿಟ್ಟು ತಾವು ಹೇಳದಂಗೆ ಒಂದು ತಲೆ ಮೇಲೆ ಒಂದು ಪಿಂಕ್ ಕಲರ್ ನೋಡ್ಕೊಂಡು ಕಟ್ ಮಾಡಬೇಕು. ಅದು ಬೇಬಿ ಕಾರ್ನ್ ಅಲ್ಲಿ ಮೀಸೆ ಪಿಂಕ್ ಆಗುತ್ತೆ, ಆ ಟೈಮ್ ಅಲ್ಲಿ ಕಟಾವ್ ಮಾಡಬೇಕು. ಸ್ವೀಟ್ ಕಾರ್ನ್ ಅಲ್ಲಿ ನಮಗೆ ಅದರಲ್ಲಿ ಕೂಡ ಪೂರಾ ಸಿಲ್ಕ್ ಡ್ರೈ ಆಗುತ್ತೆ ಅಥವಾ ಅದು ಕಲರ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದೆರಡು ತೆನೆ ಮುರಿದು ನಾವು ನೋಡಿ ಟೇಸ್ಟ್ ಮಾಡಿದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನಾರ್ಮಲಿ 90 ದಿನ ಕಟಾವ್ ಆಗುತ್ತೆ ಸ್ವೀಟ್ ಕಾರ್ನ್, ನಾವು 80-85 ದಿನ ಒಂದ್ಸಲಿ ನೋಡಿದ್ರೆ ಆ ಟೈಮ್ ನಿಂದ ಕಟಾವ್ ಮಾಡಬಹುದು. ಈಗ ಸರಾಸರಿ 1 ಎಕರೆಗೆ ಅಥವಾ 1/2 ಎಕರೆಗೆ ಒಂದು ತೆನೆ ಸರಾಸರಿ 1-5 ರೂಪಾಯಿ ಹಿಡ್ಕೊಂಡ್ರು ಕೂಡ ರೈತ ಬಾಂಧವರು ಎಷ್ಟು ಲಾಭವನ್ನು ಪಡ್ಕೋಬಹುದು? ಈ ವಿಶೇಷ ಮುಸ್ಲಿಂ ಜೋಳ ಅದಕ್ಕೆ ನಾನು ಯಾಕೆ ಒತ್ತು ಕೊಡ್ತೇನೆ ಅಂತಂದ್ರೆ ಇದ್ರ ಬಗ್ಗೆ ನಾವು ಪುಸ್ತಕ ಕೂಡ ಬರ್ದೀವಿ. ಹೌದು, ಬಹಳಷ್ಟು ಜನ ರೈತರಿಗೆ ನಾವು ಈಗಾಗಲೇ ಕೊಟ್ಟಿವಿ, ಕೆಲ್ಲೆ ಕೊಡೆ ಎಲ್ಲೆಲ್ಲಿ ಶುದ್ಧಲಿಂದ ಕೂಡ ಕೊಟ್ಟಿದ್ದಾರೆ. ಸೊ ಸಿಹಿ ಮುಸ್ಲಿಂ ಜೋಳದಲ್ಲಿ ಏನಪ್ಪಾ ಅಂದ್ರೆ ಕನಿಷ್ಠ ನಿಮಗೆ 7-8 ಟನ್ ಇಳುವರಿ ಬರುತ್ತೆ. ಸೊ ನಿಮಗೆ ಅವರೇಜ್ ಅಂದ್ರೂ ಕೂಡ 1 ಲಕ್ಷ ರೂಪಾಯಿ ಲಾಭ ಬರುತ್ತೆ ನಿಮಗೆ ಎಕರೆಗೆ. ಎಕರೆಗೆ ಅಂದ್ರೆ ಮಾರ್ಕೆಟ್ ಬಹಳ ಮುಖ್ಯ ಇಲ್ಲಿ. ಮಾರುಕಟ್ಟೆ ನಿಮಗೆ ಸರಿಯಾಗಿ ಸಿಗ್ಬೇಕು. ಮತ್ತೆ ಹುಲ್ಲು ಕೂಡ ನಿಮಗೆ ಬೇಡಿಕೆ ಇದೆ, ಅದರಲ್ಲಿ ಕೂಡ ನಿಮಗೆ 10-15 ಸಾವಿರ 20 ಸಾವಿರ ಮಟ್ಟ ಮಾರಿರುವಂತ ರೈತರು ಕೂಡ ಇದಾರೆ. ಅಲ್ಲಿ ಮಾರುಕಟ್ಟೆ ನೋಡ್ಕೊಂಡ್ಬಿಟ್ಟು ಮಹಾನಗರ ದೊಡ್ಡ ದೊಡ್ಡ ನಗರ ಕಡೆ ರೈತ ಬಾಂಧವರು ಈ ವ್ಯಾಪಾರಸ್ಥರನ್ನ ಲಿಂಕ್ ಇಟ್ಕೊಂಡು ಅಂತಂದ್ರೆ ಇಲ್ಲಿ ಸಮಸ್ಯೆ ಬರೋದಿಲ್ಲ. ಮಾಡಬಹುದು ಈಗ ಸ್ವೀಟ್ ಕಾರ್ನ್ ಅಲ್ಲಿ ಆಕ್ಚುಲಿ ಬಹಳ ರೈತರು ಈ ಹೊಸಕೋಟೆ ಮತ್ತೆ ಚಿಕ್ಕಬಳ್ಳಾಪುರ ಆ ಭಾಗದಲ್ಲೆಲ್ಲ ನಾನು ಜಾಸ್ತಿ ಅಲ್ಲಿ ಬೆಳೀತಾರೆ. ಅಲ್ಲೆಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವು ಕಂಪನಿ ಟೈಅಪ್ ಮಾಡಿರ್ತಾರೆ ಅವರು ಸ್ವೀಟ್ ಕಾರ್ನ್ದು ಕಾಳು ತೆಗೆದು 1 ಕೆಜಿ ಪ್ಯಾಕೆಟ್ ಮಾಡಿ ಅವರು ಮತ್ತೆ ಈ ನಾವೇನ್ ರಾಯಚೂರಲ್ಲಿ ಮಾಡ್ತಾರಲ್ಲ ತಳ್ಳೋ ಗಾಡಿನಲ್ಲಿ ಆತರ ಬೇರೆ ಬೇರೆ ಕಡೆ ಬೇಕರಿಗೆ ಅಲ್ಲಿ ಬೇರೆ ಕಡೆ ಕೂಡ ಸೇಲ್ ಆಗುತ್ತೆ. ಸೇಲ್ ಆಗುತ್ತೆ. ಒಳ್ಳೆದು ಸರ್. ಈಗ ರೈತ ಬಾಂಧವರು ಲಾಭ ಮಾಡ್ಕೋಬೇಕು, ಸಣ್ಣ ಪ್ರಮಾಣದ ಅದನ್ನು ಬೆಳಿಬೇಕು, ಬೀಜಗಳು ಲಭ್ಯತೆ ಎಲ್ಲಿ ಸಿಗ್ತದೆ? ಸೊ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಈಗ ಸಿಹಿ ಮುಸ್ಕಿನ ಜೋಳ ಮತ್ತೆ ಬೇಬಿಕಾರ್ನ್ ಬೀಜಗಳು ನಿಮಗೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಸಿಗುತ್ತೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದು ಯಾರಿಗೇನು ಬೀಜ ಸಿಕ್ಕಿಲ್ಲ ಅಂದ್ರೆ ನಮಗೆ ಸಂಪರ್ಕ ಮಾಡಿದ್ರು ಕೂಡ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಬೀಜ ಕೊಡಿಸುವಂತ ಪ್ರಯತ್ನ ಮಾಡ್ತೇವೆ. ಈಗ ಸರಾಸರಿ 1 ಎಕರೆಗೆ ಎಷ್ಟು ಕೆಜಿ ಬೀಜ ಬೇಕಾಗುತ್ತೆ? ಸೊ ಸ್ವೀಟ್ ಕಾರ್ನ್ ನಿಮಗೆ ಒಂದು 3.5-4 ಕೆಜಿ ಬೇಕಾಗುತ್ತೆ ಬೀಜ. ಬೇಬಿ ಕಾರ್ನ್ ಅಲ್ಲಿ ನಿಮಗೆ ಒಂದು ಅದರಲ್ಲಿ ಕೂಡ ಒಂದು 4-5 ಕೆಜಿ ವರೆಗೂ ಹಾಕ್ತಾರೆ ರೈತರು. ಸೊ ನಿಮಗೆ ಮಾಮೂಲಿ ಮೆಕ್ಕೆಜೋಳ ಅಂತೂ ನಿಮಗೆ 6-7 ಕೆಜಿ ಹಾಕ್ತಾ ಇದ್ದಾರೆ ರೈತರು. ಸೊ ಪಾಪ್ಕಾರ್ನ್ ಅಲ್ಲಿ ಕೂಡ ನೀವು ಒಂದು 5-6 ಕೆಜಿ ವರೆಗೂ ಹಾಕ್ಬಹುದು. ಕೆಲವೊಬ್ಬ ರೈತರು ಏನ್ ಮಾಡ್ತಾರೆ, ಈ ಒಂದು ಮುಸ್ಕಿನ ಜೋಳ ಅಥವಾ ಬೇಬಿಕಾರ್ ತಕ್ಕೊಂಡ್ಮೇಲೆ ಈ ಒಂದು ಉಳಿತದಲ್ಲ ಹುಲ್ಲು ದಂಟು ಸೊಪ್ಪೆ ಇದನ್ನ ಬೆಂಕಿ ಹಾಕಿ ಸುಡ್ಬಿಡ್ತಾರೆ. ರೈತ ಮಾಧವ್ರು ಏನ್ ಹೇಳ್ತೀರಿ? ಇಲ್ಲ, ಬೆಂಕಿ ಹಾಕಿ ಸುಡಬಾರ್ದು. ಯಾವುದೇ ಬೆಳೆ ಆಗಿರ್ಬೋದು, ಈ ಭತ್ತ ಹಾಕ್ತಕ್ಕಂಥ ರೈತರು ಕೂಡ ಬಹಳಷ್ಟು ಬೆಂಕಿ ಹಾಕಿ ಸುಡ್ತಕ್ಕಂಥದ್ದು ನಾವು ಅದ್ರ ಬಗ್ಗೆ ಎಲ್ಲ ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ. ಬೆಂಕಿ ಹಾಕಿ ಸುಡೋದ್ರಿಂದ ನಿಮಗೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶ ಆಯಿತು ಮತ್ತೆ ಸೂಕ್ಷ್ಮಜೀವಿಗಳಾಯಿತು ಅವೆಲ್ಲ ನಾಶ ಆಗ್ಬಿಡ್ತಾವ. ಹಾಗಾಗಿ ನಿಮಗೆ ಅದನ್ನ ಭೂಮಿಗೆ ಸೇರಿಸೋದ್ರಿಂದ ನಿಮಗೆ ಗೊಬ್ಬರ ಆಗುತ್ತೆ, ಮುಂದೆ ನಿಮಗೆ ಫಲವತ್ತತೆ ಹೆಚ್ಚಾಗುತ್ತೆ. ಹಾಗಾಗಿ ಇದು ತಪ್ಪು ವಿಧಾನ, ಇದನ್ನು ಮಾಡೋದು ಬೇಡ ಅಂತ ಹೇಳ್ತೇನೆ. ಒಳ್ಳೆದು ಸರ್. ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ಒದಗಿಸಿಕೊಟ್ಟಿದಂತಹ ಒಂದು ವಿಚಾರವಾಗಿ ತಾವು ಹೇಳಿದಂತಹ ವಿಚಾರವನ್ನು ರೈತ ಬಾಂಧವರು ಅನುಸರಿಸಿ ಸ್ವಲ್ಪ ಪ್ರಮಾಣದಲ್ಲಿ ಆರಂಭಿಕ ಪ್ರಯೋಗ ಅಂತ ಹೇಳಿ ಮಾಡ್ಕೊಂಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಅವರೇ ಆಸಕ್ತಿಯಿಂದ ಮುಂದೆ ಬರ್ತಾರೆ. ತಮ್ಮನ್ನು ಭೇಟಿಯಾಗಲಿ, ತಾವು ಒಳ್ಳೆ ಮಾಹಿತಿಯನ್ನು ಹಂಚಿದ್ದಕ್ಕೆ ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ರೈತ ಬಾಂಧವರ ಇದುವರೆಗೆ ವಿಶೇಷ ಮುಸುಕಿನ ಜೋಳ ಬೆಳೆಯ ಪ್ರಾಮುಖ್ಯತೆ ಮತ್ತು ಬೇಸಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಡನೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಸಿಹಾಳ್. ರೈತ ಬಾಂಧವರ ಈಗ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳ ಕಾಲ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 36 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 16-18 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 42-44% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 22 25% ಇರುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಹಾಗೆ ಗಾಳಿಯ ವೇಗ ಸರಾಸರಿ 1.8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆಯನ್ನು ನೀಡಲಾಗಿದೆ. ಈಗ ಕೆಲವು ಕೃಷಿ ಸಲಹೆಗಳನ್ನು ಕೇಳೋದಾದರೆ, ಸಾಮಾನ್ಯವಾಗಿ ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳಿಮೆ ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಶೇಖರಣಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆ ಮುನ್ಸೂಚನೆಯ ಪ್ರಕಾರ ಗರಿಷ್ಠ ಉಷ್ಣಾಂಶದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹ ಮಾಡಿ ಸೂಕ್ತ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 ಸೆಂಟಿಮೀಟರ್ ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 ಕಿಲೋಗ್ರಾಂನಷ್ಟು ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಅಧಿಕಾರಿಗಳಿಂದ ಸೂಕ್ತ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು. ಹಾಗೆ ಮಣ್ಣಿನ ತೇವಾಂಶ ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ರೈತ ಬಾಂಧವರು ಬಳಸಬೇಕು. ಹಾಗೆ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಕಲ್ಲಂಗಡಿ ಬೆಳೆ ಬೆಳೆಯುತ್ತಿರುವ ರೈತ ಬಾಂಧವರು ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಹಾಗೆ ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸುವುದು ಉತ್ತಮ. ಇನ್ನು ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಹಾಗೆ ಶೇಂಗಾ ಬೆಳೆಯುತ್ತಿರುವ ರೈತ ಬಾಂಧವರು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಹಿಂಗಾರು ಜೋಳ ಕಟಾವಿನ ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಕಟಾವು ಮಾಡಬೇಕು. ಕಡಲೆ ಬೆಳೆದ ರೈತ ಬಾಂಧವರು ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗಿತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಹಾಗೆ ತೊಗರಿ ಬೆಳೆದ ರೈತ ಬಾಂಧವರಿಗೆ ಸೂಚಿಸುವುದೇನೆಂದರೆ, ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಮತ್ತು ಔಡಲ 10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರ ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವ ಬುರುಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬಹುದು. ಸೂರ್ಯಕಾಂತಿಯಲ್ಲಿ ಹೆಲಿಕೋಪರ್ವವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1.0 ಗ್ರಾಂ ಥಿಯೋಡಿಕಾರ್ಬ 75 WP ಅಥವಾ ಇಮೋಮೆಕ್ಟೇನ್ ಬೆಂಜೋಯೆಟ್ 5 SG ಮತ್ತು ಇದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದು ಉತ್ತಮ. ಟೊಮೆಟೊದಲ್ಲಿ ಎಲೆ ಮುಟ್ಟುರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸೆಟಮಾರ್ಪೇಟ್ ಅನ್ನು 4 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಬದನೆಕಾಯಿ ಬೆಳೆದಿರುವ ರೈತ ಬಾಂಧವರು ಬದನೆಯಲ್ಲಿ ಕುಡಿ ಮತ್ತು ಕಾಯಿ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 4-5 ಮೋಹಕ ಬೆಲೆಯನ್ನು ಪ್ರತಿ ಎಕರೆಗೆ ಅಳವಡಿಸಿ ಹಾಗೂ 2 ಮಿಲಿಲೀಟರ್ ಪ್ರೊಪೆನೋಪನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮಾವು ಬೆಳೆದಿರತಕ್ಕಂಥ ರೈತ ಬಾಂಧವರು ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಹಾಗೆ ಮಾವು ಹೂವು ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡೆಯಬಹುದಾಗಿದೆ. ಇನ್ನು ಮೆಣಸಿನಕಾಯಿ ಬೆಳೆದಿರತಕ್ಕಂಥ ಬಹುತೇಕ ರೈತ ಬಾಂಧವರು ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಅದನ್ನು ಬೇಗನೆ ಕಟಾವು ಮಾಡಿ ಬಿಸಿಲಿಗೆ ಒಣಗಿಸಬೇಕು. ಹಾಗೆ ಕೋಳಿ ಸಾಗಾಣಿಕೆ ಮಾಡುತ್ತಿರುವ ರೈತ ಬಾಂಧವರು ಇತ್ತೀಚಿನ ದಿನಮಾನಗಳಲ್ಲಿ